ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲೂರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತ, ನಂತರ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. अब हर घर की छत पर शान से फहरेगा तिरंगा, गुनगुनाए जाएंगे नव विकास के गीत, आन बान शान का प्रतीक राष्ट्रध्वज तिरंगा। आइए आजादी के अमृत महोत्सव के पावन अवसर पर इस स्वाधीनता दिवस हर घर फहराते हैं तिरंगा और लेते हैं भव्य और सशक्त भारत के निर्माण का संकल्प। आइए हर घर फहराएं तिरंगा। एक केली कार्यक्रम वेगिल मिडित समस्त रैत बांधवरिगे नमस्कारगळु। नानु डाक्टर अशोक, पशु विज्ञानी, कृषि विज्ञान केंद्र, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಿಂದ. ನಾನು ಈಗ ಜಾನುವಾರುಗಳಲ್ಲಿ ಮಳೆಗಾಲದಲ್ಲಿ ಕಂಡುಬರತಕ್ಕಂಥ ರೋಗಗಳ ಬಗ್ಗೆ ತಮಗೆ ಮಾಹಿತಿ ಕೊಡಲು ಇಚ್ಛಿಸುತ್ತೇನೆ. ಕೃಷಿಗೆ ಜೊತೆಗೆ ದನ ಕರುಗಳು, ಕುರಿ ಮೇಕೆಗಳು, ಎತ್ತಿರ್ಬೋದು, ಎಮ್ಮೆ ಇರ್ಬೋದು, ಈ ಥರದ ಅನೇಕ ಜಾನುವಾರುಗಳನ್ನು ನಮ್ಮ ಎಲ್ಲ ಭಾಗದ ರೈತರು ಕೃಷಿ ಜೊತೆ ಸಾಕಿರೋದು ನಿಜವಾಗಿ ಇರ್ತಕ್ಕಂಥ ಸಂಗತಿ. ಹಾಗೂ ಈ ಒಂದು ದನ ಕರುಗಳನ್ನು ಸಾಕೋದ್ರಿಂದ ಅಥವಾ ಪಶುಸಂಗೋಪನೆಯಿಂದ ಸಾಕಷ್ಟು ಹಾಲು ಉತ್ಪಾದನೆಯಿಂದ ನಿಮ್ಮ ಜೀವನಾಂಶವನ್ನು ಕಂಡುಕೊಳ್ತಕ್ಕಂಥ ಪರಿಸ್ಥಿತಿನೂ ಇದೆ. ಈಗ ಮಳೆಗಾಲದಲ್ಲಿ ತಮಗೆ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಮುಂಚೆನೂ ಬಂದಿರ್ತವೆ, ತದನಂತರನೂ ಬಂದಿರ್ತವೆ. ಈಗ ನೀವು ದನ, ಎಮ್ಮೆ, ಕುರಿ, ಮೇಕೆ, ಹಂದಿಗಳಾಗಿರ್ಬೋದು, ಈ ಸಮಯದಲ್ಲಿ ಅಂದರೆ ಮುಂಗಾರು ಅಥವಾ ಮುಂಗಾರಿನ ನಂತರ ಕಾಣ್ತಕ್ಕಂಥ ಕೆಲವೊಂದು ರೋಗಗಳು ಅಂದರೆ ಯಾವುದಿರ್ಬೋದು? ಈಗ ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ಸಂಪತ್ಪರವಾಗಿ ಪಶುಸಂಗೋಪನೆ ಇದೆ. ಮೊದಲನೇದಾಗಿ ತಾವೆಲ್ಲ ಕೇಳಿರ್ಬೋದು ಗಂಟಲು ಬೇನೆ ಅಂತಕ್ಕಂಥದ್ದನ್ನು ಕೇಳಿರ್ಬೋದು. ಗಂಟಲು ಬೇನೆ ಅಂದರೆ ಇದು ಒಂದು ಪ್ಯಾಶ್ಚುರಲ್ಲ ಮಲ್ಟಿಸಿಡಾ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ. ಇದು ಮಳೆಗಾಲದಲ್ಲಿ ಎಲ್ಲ ಪ್ರಾಣಿಗಳು, ನಾನು ಹೇಳಿದಾಗ ದನ, ಕುರಿ, ಮೇಕೆ, ಎಮ್ಮೆ, ಹಸುಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಏನಾಗುತ್ತೆ ಇದಕ್ಕೆ? ಸಡನ್ ಆಗಿ ಬಂದ ತಕ್ಷಣ ಬ್ಯಾಕ್ಟೀರಿಯಾ ದೇಹದಲ್ಲಿ ಸೇರಿಕೊಂಡಾಗ ಗಂಟಲು ಊತ ಬರುತ್ತೆ. ಗಂಟಲು ಊತ ಬಂದು ನೀರು, ಆಹಾರ ಸೇವನೆ ಮಾಡಲಿಕ್ಕಾಗಲ್ಲ. ತದನಂತರ ಸಾಕಷ್ಟು ಪ್ರಮಾಣದಲ್ಲಿ ಜ್ವರ ಬರ್ತಕ್ಕಂಥದ್ದು, ಆಮೇಲೆ ಕೆಮ್ಮು ಬರ್ತಕ್ಕಂಥದ್ದನ್ನು ನೀವು ಪ್ರಾಣಿಗಳಲ್ಲಿ ಕಾಣ್ತೀರಿ. ಇದು ಎಲ್ಲ ಜಾನುವಾರುಗಳಲ್ಲಿ ಕಾಣೋದು ಸಹಜ. ಅದಕ್ಕೆ ಏನಪ್ಪ ಇದಕ್ಕೆ ಅದಕ್ಕೆ ಚಿಕಿತ್ಸೆ ಇದೆ. ನೀವು ಹತ್ತಿರದ ಪಶುವೈದ್ಯರ ಸಲಹೆ ತಗೋಬಹುದು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನು ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆನೆ ನಾವು ಮರಣ ಹೊಂದುವ ಒಂದು ಸಂಗತಿಗಳನ್ನು ಸಹ ಕಂಡಿದ್ದೇವೆ. ಹಾಗಾಗಿ ರೈತರಿಗೆ ಗಂಟಲು ಬೇನೆ ಬಗ್ಗೆ ತಮಗೆ ಒಂದು ಕಿವಿ ಮಾತು ಏನಂದ್ರೆ, ಯಾವ ಪ್ರಾಣಿನೇ ಆಗಲಿ, ಸಾಮಾನ್ಯವಾಗಿ ಸಾಕ್ತಕ್ಕಂಥ ಪ್ರಾಣಿಗಳಲ್ಲಿ ಮುಂಗಾರು ಮುಂಚೆ ಅಥವಾ ಮುಂಗಾರು ಶುರು ಆದಾಗ ತಾವು ದಯವಿಟ್ಟು ಪಶುವೈದ್ಯಕೀಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಎಲ್ಲ ಜಾನುವಾರುಗಳಿಗೂ ಗಂಟಲು ಬೇನೆಗೆ ಪ್ರತಿ ವರ್ಷಕ್ಕೊಂದು ಸಾರಿ ಲಸಿಕೆಯನ್ನು ಹಾಕಿಸ್ಕೋಬೇಕು. ಲಸಿಕೆಯನ್ನು ಹಾಕಿಸ್ಕೊಂಡಾಗ ಮಾತ್ರ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಾಧ್ಯ. ಹಾಗೆ ಮಳೆಗಾಲದಲ್ಲಿ ಏನು ತೇವಾಂಶ ಜಾಸ್ತಿ ಆಗುತ್ತೆ, ವಾತಾವರಣದ ವೈಪರೀತ್ಯ ಆಗುತ್ತೆ, ಗಾಳಿ ಬೆಳಕಿನ ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ಕೊಟ್ಟಿಗೆಯನ್ನು ಸ್ವಚ್ಛತೆ ಇಡತಕ್ಕಂಥದ್ದು ಮತ್ತು ಗಾಳಿ ಬೆಳಕು ಬರ್ತಕ್ಕಂಥದ್ದನ್ನು ನೋಡಿಕೊಳ್ಳೋದು. ಅದೇ ರೀತಿ ಇನ್ನೊಂದು ಕಾಯಿಲೆ ಚಪ್ಪೆ ಬೇನೆ ಅಥವಾ ಚಪ್ಪೆ ರೋಗ ಅಂತ ಕರಿತೀವಿ. ಅದು ಹೆಚ್ಚಾಗಿ ದಷ್ಟಪುಷ್ಟವಾಗಿ ಬೆಳೆದಿರತಕ್ಕಂಥ ಪಡ್ಡೆಗಳಲ್ಲಿ ಕಾಣತಕ್ಕಂಥ ರೋಗ. ಅಮೃತ್ ಮಾಲು, ಹಳ್ಳಿಕಾರು, ಎತ್ತುಗಳು, ದನಗಳು ಅಥವಾ ಒಳ್ಳೊಳ್ಳೆ ಎಮ್ಮೆಗಳು, ಮುರ್ರಾ ತಳಿ ಇರ್ಬೋದು, ಈ ಥರದ ತಳಿಗಳಲ್ಲಿ ಕಾಣ್ತದೆ. ಇದು ಸಹ ಒಂದು ಕ್ಲಾಸ್ಟ್ರಿಡಿಯಂ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ. ಇದು ಏನು ಮಾಡುತ್ತೆ, ಎಲ್ಲೆಲ್ಲಿ ಮಾಂಸಖಂಡಗಳು ಬಹುಮುಖ್ಯವಾಗಿ ಚಪ್ಪೆ ಮತ್ತು ಕತ್ತಿನ ಭಾಗದಲ್ಲಿ ಇರತಕ್ಕಂಥ ಮಾಂಸಖಂಡಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಏನಾಗ್ಮಾಡುತ್ತೆ, ಈ ಮಾಂಸಖಂಡಗಳನ್ನೆಲ್ಲ ಕೆಡಿಸ್ಬಿಡ್ತದೆ. ಅಂದರೆ ಒಳಗಡೆ ಒಂಥರದ ವಿಷಕಾರವನ್ನು ಸುರಿಯುತ್ತದೆ ಇದು ಒಳಗಡೆ ಸೇರಿಕೊಂಡಾಗ. ಇದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಕಾಯಿಲೆ ಆದ್ದರಿಂದ ಇದಕ್ಕೂ ಕೂಡ ಒಂದು ಚಿಕಿತ್ಸೆ ಇದೆ. ಏನು ಮಾಡ್ತಾರೆ ಡಾಕ್ಟರ್ಗಳು, ಪಶು ವೈದ್ಯರ ಹತ್ರ ಹೋದರೆ ಆ ಒಂದು ಭಾಗವನ್ನು ಸ್ಕ್ಯಾಲ್ಪಲ್ ಬ್ಲೇಡ್ ತಗೊಂಡು ಓಪನ್ ಮಾಡ್ತಾರೆ. ಯಾಕೆ ಅಂದರೆ ಒಳಗಡೆ ಗಾಳಿ ಹೋದರೆ ಈ ಒಂದು ಆರ್ಗ್ಯಾನಿಸಮ್ ಮಲ್ಟಿಪ್ಲಿಕೇಶನ್ ಕಡಿಮೆ ಮಾಡಲಿಕ್ಕೆ. ತದನಂತರ ಏನು ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಸನ್ನು ಕೊಡ್ತಾರೆ. ಆದರೂ ಸಹ ಇದಕ್ಕೆ ಬಹುಮುಖ್ಯವಾಗಿ ರೈತ ಬಾಂಧವರು ಮಾಡಬೇಕಾಗಿತ್ತು ಏನಂದರೆ, ಮಳೆಗಾಲದ ಮುಂಚೆ ಮತ್ತು ಮಳೆಗಾಲದ ನಂತರ ಆದರೂ ಕೂಡ ಎಲ್ಲಿ ತಾವು ಈ ಒಂದು ಚಪ್ಪೆ ಬೇನೆಗೆ ಜಾನುವಾರುಗಳಿಗೆ ಮಾಡಿಸಿರುವ ವ್ಯಾಕ್ಸಿನ್ ಅಂದರೆ ತಾವು ಲಸಿಕೆಯನ್ನು ಹಾಕಿಸ್ಬೇಕು. ಒಂದು ಈ ಥರದ ಸಮಸ್ಯೆಗಳನ್ನು ಬಂದಾಗ ಏನಾಗುತ್ತೆ, ಒಂದು ವರ್ಷ ನೋಡುತ್ತೆ ಅಥವಾ ಎರಡು ವರ್ಷ ನೋಡುತ್ತೆ, ಮೂರನೇ ವರ್ಷದಲ್ಲಿ ದೇಹದಲ್ಲಿರ್ತಕ್ಕಂಥ ನಿರೋಧ ಶಕ್ತಿ ಕಡಿಮೆ ಆದರೆ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಚಪ್ಪೆ ಬೇನೆ ಮತ್ತು ಗಂಟಲು ಬೇನೆಯ ಕುರಿತು ತಾವು ದಯವಿಟ್ಟು ಎಚ್ಚರಿಕೆ ವಹಿಸಿ ಲಸಿಕೆಗಳನ್ನು ಹಾಕ್ಕೊಳ್ಳಿ, ಈ ಕಾಯಿಲೆಗಳಿಂದ ದೂರವಿರಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ 7760254744. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಈಗ ಕೇಳಿ, ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಆನಂದ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಈ ಖುಷ್ಕಿ ಬೇಸಾಯದಲ್ಲಿ ಒಂದು ಮೇವಿನ ಭದ್ರತೆ ಈ ವಿಷಯದ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂಥ ಡಾಕ್ಟರ್ ಬಿಎಂ ಆನಂದ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಅಂದರೆ ಈ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಅಂತ ತಾವೇನು ಹೇಳ್ತಿರಲ್ಲ, ಹಂಗಂದರೆ ಏನು, ಅದ್ರ ಬಗ್ಗೆ ಹೇಳಿ ಸರ್. ಈ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ, ಭಾರತ ದೇಶವು ಕೃಷಿ ಪ್ರಧಾನ ದೇಶವಾಗಿದ್ದು ಶೇಕಡ 60% ಜಾನುವಾರುಗಳು ಖುಷ್ಕಿ ಬೇಸಾಯದ ಮೇಲೆ ಅವಲಂಬಿತವಾಗಿವೆ. ಹಾಗೂ ಖುಷ್ಕಿ ಬೇಸಾಯದ ಸುಸ್ಥಿರತೆಯ ಹೈನುಗಾರಿಕೆ ಮತ್ತು ಇತರೆ ಉಪಕಸಬುಗಳನ್ನು ಅವಲಂಬಿಸಿವೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ಜಾನುವಾರುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿರುವುದರಿಂದ ಜಾನುವಾರುಗಳಿಗೆ ಸಂಬಂಧಿಸಿದ ಉತ್ಪನ್ನಗಳಾದಂತಹ ಒಣಮೇವು, ಹಸಿರು ಮೇವು ಮತ್ತು ಹಿಂಡಿಗಳ ಬೇಡಿಕೆಯೇ ಹೆಚ್ಚಿದೆ. ಭಾರತ ದೇಶದಲ್ಲಿ ಹಸಿರು ಮೇವು ಬೆಳೆಸಲು ಶೇಕಡ 5% ಭೂಮಿಯನ್ನು ಮಾತ್ರ ಉಪಯೋಗಿಸುತ್ತಿದ್ದರೆ, ಖುಷ್ಕಿ ಬೇಸಾಯದಲ್ಲಿ ಮೇವಿನ ಇಳುವರಿ ಕಡಿಮೆ ಇರೋದರಿಂದ ಬೇಡಿಕೆಯನ್ನು ಈಡೇರಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾವು ಇದರ ಒಂದು ಪ್ರಾಮುಖ್ಯತೆಗಳ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿದೆ. ಸರ್, ಈ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಇಳುವರಿ ಕಡಿಮೆ ಆಗಲು ಏನು ಕಾರಣಗಳು, ಮತ್ತು ಇದನ್ನು ಈ ಮೇವಿನ ಭದ್ರತೆಯನ್ನು ಕಾಪಾಡಬೇಕಂದ್ರೆ ನಮ್ಮ ರೈತರು ಏನು ಮಾಡಬೇಕು? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಈ ರೈತ ಬಂದವರಿಗೆ ಈ ಒಂದು ಮೇವಿನ ಭದ್ರತೆಯನ್ನು ಕಾಪಾಡಬೇಕಾದರೆ ನಾವು ಏನು ಮಾಡಬಹುದು ಅನ್ನೋದನ್ನು ಇವತ್ತು ತಿಳ್ಕೋಬೇಕಾಗಿದೆ. ಪ್ರಮುಖ ಕಾರಣ ತಿಳಿಯಬೇಕಾದ್ರೆ ಹವಾಮಾನ ವೈಪರೀತ್ಯ, ಮಣ್ಣಿನಲ್ಲಿರುವ ಕಡಿಮೆ ಪ್ರಮಾಣದ ಸಾವಯವ ಅಂಶ ಹಾಗೂ ಪೋಷಕಾಂಶಗಳ ಕೊರತೆ, ಸಣ್ಣ ಹಿಡುವಳಿದಾರರು, ರೈತರಲ್ಲಿ ಆರ್ಥಿಕ ಮುಗ್ಗಟ್ಟು, ಅಲ್ಲದೆ ಖುಷ್ಕಿ ಬೆಳೆಗಳ ಉತ್ಪಾದನೆಯು ಮಳೆಯ ಅಕಾಲಿಕತೆ ಮತ್ತು ಅನಿಶ್ಚಿತತೆಯಿಂದ ಕಡಿಮೆಯಾಗುತ್ತದೆ. ಆದ್ದರಿಂದ ಖುಷ್ಕಿ ಪ್ರದೇಶದಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮೇವಿನ ಭದ್ರತೆಯನ್ನು ಕಾಪಾಡಬೇಕಾಗಿದೆ. ಈ ಖುಷ್ಕಿ ಬೇಸಾಯದಲ್ಲಿ ಸೂಕ್ತ ಒಂದು ಮೇವಿನ ಬೆಳೆಯ ಒಂದು ಪದ್ಧತಿಗಳನ್ನು ಅನುಸರಿಸಬೇಕಾದ್ರೆ ಯಾವ ರೀತಿ ಅನುಸರಿಸಬೇಕು, ಅಂದರೆ ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ನಮ್ಮ ರೈತರು ಅನ್ನೋದು? ಇಲ್ಲಿ ಮೇವಿನ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕಾಗುವ ಕ್ರಮಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಮುಖ್ಯವಾಗಿ ಮೇವಿನ ಬೆಳೆಗಳು ಪಶುಸಂಗೋಪನೆಯ ಅವಿಭಾಜ್ಯ ಅಂಗವಾಗಿದ್ದು ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದಕತೆ, ಮೇವಿನ ಗುಣಮಟ್ಟ ಮತ್ತು ಲಭ್ಯತೆ ಮೇಲೆ ಅವಲಂಬಿತವಾಗಿದೆ. ಖುಷ್ಕಿ ಬೇಸಾಯದಲ್ಲಿ ಸೂಕ್ತ ಮೇವಿನ ಬೆಳೆ ಪದ್ಧತಿ ಅನುಸರಿಸುವುದರಿಂದ ಒಣ ಮತ್ತು ಹಸಿರು ಮೇವನ್ನು ವರ್ಷಪೂರ್ತಿ ಒದಗಿಸಲು ಬಹಳ ಪರಿಣಾಮಕಾರಿಯಾಗುವುದು. ತಾವು ಈ ಒಣ ಮೇವು ಅಂತಾನು ಹೇಳಿದ್ರಿ ಸರ್, ಈ ಒಣ ಮೇವಿನ ಬಗ್ಗೆ ಹೇಳಿ ಸರ್. ಕೆಲವೊಂದು ಕ್ರಮಗಳನ್ನು ಸಹ ನಾವು ತಿಳ್ಕೋಬೇಕು. ಅದರಲ್ಲಿ ಸಹ ಈ ಒಂದು ಒಣಮೇವದು ಪಾತ್ರ ಬಹಳ ಮುಖ್ಯ. ಒಣಮೇವದು ಖುಷ್ಕಿ ಬೆಳೆಗಳಾದಂತಹ ರಾಗಿ ಹುಲ್ಲು, ಜೋಳದ ದಂಟು ಮತ್ತು ಮೆಕ್ಕೆಜೋಳದ ದಂಟನ್ನು ಒಣಮೇವಾಗಿ ಉಪಯೋಗಿಸಬಹುದು. ಇದೇ ರೀತಿ ಇನ್ನು ದ್ವಿಬೆಳೆ ಪದ್ಧತಿಯನ್ನು ಸಹ ನಾವು ಈ ಒಂದು ಕ್ರಮದಲ್ಲಿ ಅನುಸರಿಸಬೇಕಾಗ್ತದೆ. ಅದನ್ನು ನಾವು ತಿಳ್ಕೋಬೇಕಂದ್ರೆ ಪೂರ್ವ ಮುಂಗಾರಿನಲ್ಲಿ ಮೇವಿನ ಮುಸುಕಿನ ಜೋಳ, ಮೇವಿನ ಜೋಳ ಮತ್ತು ಮೇವಿನ ಸಜ್ಜೆಯನ್ನು ಬೆಳೆಯುವುದರಿಂದ ಮೇವಿನ ಕೊರತೆಯನ್ನು ನೀಗಿಸಬಹುದು. ತದನಂತರ ಕೃಷಿ ಹೊಂಡದಿಂದ ಬಂದ ಅಥವಾ ಎರಡು ಬಾರಿ ರಕ್ಷಣಾತ್ಮಕ ನೀರುಣಿಸಿ ತಿಂಗಳ ಉರುಳಿ ಕಡಲೆ ಬೆಳೆಗಳನ್ನು ಬೆಳೆಯಬಹುದು. ಇಲ್ಲದಿದ್ದಲ್ಲಿ ಪೂರ್ವ ಮುಂಗಾರಿನಲ್ಲಿ ಎಳ್ಳು, ಅವರೆ, ಅಲಸಂದೆ, ಹಸಿರು ಇತ್ಯಾದಿ ಬೆಳೆದು ಸೆಪ್ಟೆಂಬರ್ ತಿಂಗಳಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಯಬಹುದು. ಸರ್, ಈಗ ಇವು ಒಂದು ಕಾಲಮಾನಕ್ಕೆ ತಕ್ಕಂತೆ ಇವನ್ನು ಬೆಳಿಬೋದು. ಆದರೆ ನಮ್ಮ ರೈತರು ಕೆಲವರು ವರ್ಷಪೂರ್ತಿ ಬೆಳೆಯಂಥ ಕೆಲವು ಮೇವಿನ ಬೆಳೆಗಳು ಬೆಳೀತಿರ್ತಾರೆ. ಆ ವಾರ್ಷಿಕವಾಗಿ ಬೆಳೆಯಂಥ ಒಂದು ಬೆಳೆಗಳ ಬಗ್ಗೆ ಹೇಳಿ ಸರ್, ಮೇವಿನ ಬೆಳೆಗಳ ಬಗ್ಗೆ. ಈ ವಾರ್ಷಿಕ ಮೇವಿನ ಬೆಳೆಗಳನ್ನು ನಾವು ತಿಳ್ಕೋಬೇಕಾದ್ರೆ ಜೋಳಗಳಲ್ಲಿ ಪ್ರಮುಖವಾಗಿ ಸೌತ್ ಆಫ್ರಿಕನ್ ಟಾಲ್ ತಳಿಯನ್ನು ಎಕರೆಗೆ 15 ಕಿಲೋಗ್ರಾಂ ಬೀಜ ಪ್ರಮಾಣದಲ್ಲಿ ಬಿತ್ತಿದ 70 ದಿನಗಳ ನಂತರ ಕಟಾವು ಮಾಡಬಹುದು. ಇದರಿಂದ ಎಕರೆಗೆ 16-20 ಟನ್ ಹಸಿರು ಮೇವಿನ ಇಳುವರಿಯನ್ನು ಪಡೆಯಬಹುದು. ಮುಸುಕಿನ ಜೋಳದ ಜೊತೆ 5-6 ಕಿಲೋಗ್ರಾಂ ಮೇವಿನ ಅಲಸಂದಿಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಮೇವಿನ ಪೌಷ್ಟಿಕತೆಯನ್ನು ಹೆಚ್ಚಿಸಬಹುದು. ಈ ಹಿಂದಿನ ಕಾಲದಿಂದಲೂ ಮೇವಿನ ಜೋಳವನ್ನು ಮೇವಿಗಾಗಿ ಬೆಳೆಯುತ್ತಿದ್ದಾರೆ. ಖುಷ್ಕಿ ಪ್ರದೇಶದಲ್ಲಿ ಸುಧಾರಿತ ತಳಿಗಳಾದ ಪೂಜಾಚಾರಿ, ಎಂಪಿ ಚಾರಿ, J-Set 3 ಅಂದರೆ J-Set 3, COF-S-29, COF-S-30 ಮೇವಿಗಾಗಿ 60-70 ದಿನಗಳು ಬೆಳೆದು ಕಟಾವು ಮಾಡುವುದರಿಂದ ಎಕರೆಗೆ 16-20 ಟನ್ಗಳಷ್ಟು ಹಸಿರು ಮೇವನ್ನು ಪಡೆಯಬಹುದು. ಆದರೆ ಮೇವಿನ ಜೋಳವನ್ನು ಬಿತ್ತನೆ ಮಾಡಿದ 30-40 ದಿನಗಳವರೆಗೆ ರಾಸುಗಳಿಗೆ ನೀಡಬಾರದು. ಏಕೆ ನೀಡಬಾರದು ಅನ್ನೋದನ್ನು ನಾವು ಹೇಳೋದಾದರೆ, ಒಂದು ವೇಳೆ ನೀಡಿದ್ದಲ್ಲಿ ಮೇವಿನಲ್ಲಿರುವ ದುರಿನ್ ಎಂಬ ವಿಷಕಾರಿ ಪದಾರ್ಥವು ರಾಸುಗಳಿಗೆ ಹೊಟ್ಟೆ ಉಬ್ಬರ ಉಂಟು ಮಾಡಿ ರಾಸುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಬಹಳ ಇದನ್ನು ಬೆಳವಣಿಗೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ರಾಸುಗಳಿಗೆ ಯಾವ ಸಮಯದಲ್ಲಿ ಆ ಬೆಳೆಯನ್ನು ಉಣ್ಣಿಸಬಹುದು ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗ್ತದೆ. ಇದೇ ರೀತಿ ಇನ್ನೊಂದು ಮೇವಿನ ಸಜ್ಜೆ ಅಂತ ಬರುತ್ತೆ. ಈ ಮೇವಿನ ಬೆಳೆಯನ್ನು ಪೂರ್ವ ಮುಂಗಾರು ಮತ್ತು ತಡವಾದ ಮುಂಗಾರಿನಲ್ಲಿ ಬೆಳೆಯಬಹುದು. ಇದು ಅತ್ಯಾಧುನಿಕ ಇಳುವರಿಯನ್ನು ಕೊಡುವಂತಹ ಮೇವಿನ ಬೆಳೆಯಾಗಿದ್ದು ಬಿತ್ತನೆ ಮಾಡಿದ 60-70 ದಿನಗಳಲ್ಲಿ ಪ್ರಚಲಿತ ತಳಿಗಳಾದಂತಹ ಜೈಂಟ್ ಬಾಜ್ರಾ, ದೀನಬಂಧು ಅಂದರೆ 79A ಎಂದು ಅದರ ಅಂಕಿಅಂಶನ್ನು ನಾವು ಕರಿತೀವಿ. ಸರಿಸುಮಾರು ಎಕರೆಗೆ ಇದು 16-20 ಟನ್ ಹಸಿರು ಮೇವಿನ ಇಳುವರಿ ಸಹ ಇದು ಕೊಡುತ್ತೆ. ಈ ರೀತಿಯಾಗಿ ಈ ಒಂದು ಬೆಳೆಗಳನ್ನು ನಾವು ಬೆಳೆದು ಒಳ್ಳೆ ರೀತಿಯಾದಂತಹ ಪೌಷ್ಟಿಕವಾದಂತಹ ಆಹಾರವನ್ನು ದನಗಳಿಗೆ ಉಣಿಸಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಈ ಮೇವಿನ ಅಲಸಂದಿ ಅಂದು ಬರುತ್ತೆ. ರೈತ ಬಾಂಧವರಿಗೆಲ್ಲ ಗೊತ್ತಿದೆ ಅದು. ಆದರೆ ಇದನ್ನ ಸಹ ನಾವು ಯಾವ ರೀತಿ ಬೆಳೆಯಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಸತ್ವಯುತ ದ್ವಿದಳ ಮೇವಿನ ಬೆಳೆಯಾಗಿದ್ದು ಅಧಿಕ ಪೌಷ್ಟಿಕಾಂಶ ಹೊಂದಿದ್ದು ಈ ಬೆಳೆಯು ಪ್ರತಿಶತ 12-14% ಕಚ್ಚಾ ಸಾರಜನಕ ಖನಿಜ ಹಾಗೂ ಎ ಜೀವಸತ್ವ ಹೊಂದಿದೆ. ಪ್ರತಿ ಎಕರೆಗೆ ಸುಮಾರು 12 kg ಬೀಜವನ್ನು ಉಪಯೋಗಿಸುವುದು ಸೂಕ್ತ. ಈ ಬೆಳೆಯನ್ನು ಸುಮಾರು 60-65 ದಿವಸಗಳ ನಂತರ 50% ಹೂವಾಡುವಾಗ, ಅಂದರೆ ಬಹಳ ಮುಖ್ಯ ಇದು, ಕಟಾವು ಮಾಡುವುದರಿಂದ ಪ್ರತಿ ಎಕರೆಗೆ ಅಂದರೆ ಮಳೆ ಆಶ್ರಿತದಲ್ಲಿ 12-14 tons ಹಸಿರು ಮೇವನ್ನು ಪಡೆಯಬಹುದು. MFC 8-14 ಮುಖ್ಯವಾದ ಮೇವಿನ ಅಲಸಂದಿ ತಳಿಯಾಗಿದೆ. ಈ ರೀತಿಯಾಗಿ ಈ ಬೆಳೆಗಳನ್ನು ಸಹ ನಾವು ಬಹಳ ಮುಖ್ಯವಾಗಿ ಬೆಳೆಯಬಹುದಾಗಿದೆ. ಈಗ ಅಲ್ಪಾವಧಿ ಮೇವಿನ ಬೆಳೆಗಳು ಮತ್ತು ವಾರ್ಷಿಕ ಮೇವಿನ ಬೆಳೆಗಳು ಅಲ್ಲದೆ ಕೆಲವು ಬಹುವಾರ್ಷಿಕವಾಗಿ ಅಂದರೆ ಒಮ್ಮೆ ಅವನ್ನ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ವರ್ಷಾನುಗಟ್ಟಲೆ ನಾವು ಅದರಿಂದ ಮೇವಿನ ಒಂದು ಆಹಾರವನ್ನು ಪಡಿಬೋದು. ಅಂಥ ಒಂದು ಬೆಳೆಗಳ ಬಗ್ಗೆ ಹೇಳಿ ಸರ್. ಈಗ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ನಾವು ತಿಳ್ಕೊಂಡಾಗ ಬಹುವಾರ್ಷಿಕ ಮೇವಿನ ಬೆಳೆಗಳಿಗೆ ಬೇಸಿಗೆಯಲ್ಲಿ ನೀರುಣಿಸಲು ಬೋರ್ವೆಲ್ ಅಥವಾ ಮಳೆ ನೀರು ಕಟಾವು ಕ್ರಮ ಅನುಸರಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಗಿ ಇಳುವರಿ ಗಣನೀಯವಾಗಿ ಕುಂಠಿತವಾಗುತ್ತದೆ. ಆದ್ದರಿಂದ ನಾವು ಈ ಕೆಲವೊಂದು ಹುಲ್ಲಿನ ಜಾತಿಯ ಮೇವನ್ನು ಬೆಳೆಯಬೇಕಾಗ್ತದೆ. ಅದರಲ್ಲಿ ಈ ಹುಲ್ಲು ಜಾತಿಯ ಮೇವಿನ ಬೆಳೆಯನ್ನು ತಗೊಂಡಾಗ ಒಂದಿನ ಹೈಬ್ರಿಡ್ ನೇಪಿರ್ ಹುಲ್ಲು ಅಂದ್ಬಿಟ್ಟಿದೆ ಸಾಮಾನ್ಯವಾಗಿ ರೈತ ಬಾಂಧವರಿಗೆ ಇದು ಗೊತ್ತಿದೆ. ಆದರೂ ಇದನ್ನು ಯಾವ ರೀತಿ ನಾವು ಬೆಳೆಯಬೇಕು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕಾಗ್ತದೆ. ಈ ಹೈಬ್ರಿಡ್ ನೇಪಿಯರ್ ಹುಲ್ಲು DHN6 NB21 ಮತ್ತು ಅನ್ನಪೂರ್ಣ ಅದನ್ನು APBN1 ಎಂದು ಸಹ ಕರೀತಾರೆ. ಈ ಅನ್ನಪೂರ್ಣ ತಳಿಗಳನ್ನು ಜೂನ್ ಜುಲೈಯಲ್ಲಿ ಹೆಚ್ಚು ಮಳೆಯಾಗುವ ಪ್ರದೇಶಗಳಲ್ಲಿ ಹೊಲದ ಬದುಗಳ ಮೇಲೆ ಮತ್ತು ನೀರಿನ ಕಾಲುವೆಯ ಪಕ್ಕದಲ್ಲಿ ಬೆಳೆಯಬಹುದಾಗಿದೆ. ಮೇವಿನ ಕಡ್ಡಿಗಳು ಅಥವಾ ಬೇರುಳ್ಳ ಕಂಡುಗಳನ್ನು ಸಾಲಿನಿಂದ ಸಾಲಿಗೆ 3 feet ಮತ್ತು ಸಾಲಿನಲ್ಲಿ 2 feet ಅಂತರದಲ್ಲಿ ನಾಟಿ ಮಾಡಬಹುದು. ಪ್ರತಿ ಎಕರೆಗೆ 8,000 ಬೇರುಳ್ಳ ಕಂದುಗಳು ಅವಶ್ಯಕತೆ ಇರುತ್ತದೆ. ಹುಲ್ಲನ್ನು 3-4 ವರ್ಷಗಳವರೆಗೆ 2 ತಿಂಗಳಿಗೊಮ್ಮೆ ಕಟಾವು ಮಾಡಬಹುದು. ಪ್ರತಿ ವರ್ಷ 72, 48, 32 ಅಂದರೆ ಇಷ್ಟು ಕಿಲೋಗ್ರಾಂ ನಾವು ಏನಾಗಿದೆ ಈ ಎಕರೆಗೆ ಪೂರೈಸಬೇಕಾಗ್ತದೆ. ಅಂದರೆ 72 ಅಂದರೆ ಸಾರಜನಕ, 48 ಅಂದರೆ ರಂಜಕ, 32 ಅಂದರೆ ಪೊಟ್ಯಾಶ್. ಈ ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಪೂರೈಸಬೇಕಾಗ್ತದೆ. ಇದು ಮೊದಲನೇ ಕಟಾವು ಸಾಮಾನ್ಯವಾಗಿ 70-80 ದಿನಗಳ ನಂತರ ಹಾಗೂ ನಂತರದ ಕಟಾವು 40-50 ದಿನಗಳ ಅಂತರದಲ್ಲಿ ಮಾಡಬಹುದಾಗಿದೆ. ಹುಲ್ಲು ಎಳೆಯದಾಗಿ ಆಕ್ಸಲಿಕ್ ಆಮ್ಲ ವಿಷವಿರುವುದರಿಂದ 40 ದಿವಸಗಳ ನಂತರವೇ ಕಟಾವು ಮಾಡಿ ಹಸುಗಳಿಗೆ ಮೇವಾಗಿ ಉಪಯೋಗಿಸಬೇಕಾಗುತ್ತೆ. ಇನ್ನು ಇನ್ನೊಂದು ಜಾತಿಯ ಹುಲ್ಲನ್ನು ನಾವು ನೋಡಿದಾಗ ಅದು ಗಿನಿ ಹುಲ್ಲು ಎಂದು ಕರಿತೀವಿ ನಾವು. ಈ ಗಿನಿ ಹುಲ್ಲು ಈ ನಂದಿನಿ ನೆರಳು ಪ್ರಿಯ ಗಿನಿ ಹುಲ್ಲು ಅಂದು ಕರಿತೀವಿ. ಅದನ್ನು BG2 DGG1 ಅಂದು ಸಹ ನಾವು ಕರೆಯಲ್ಪಡ್ತೇವೆ. ಈ ತಳಿಗಳನ್ನು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬಹುದು. ಅಧಿಕ ಪೋಷಕಾಂಶ ಹೊಂದಿರುವ ಉತ್ತಮ ಬಹುವಾರ್ಷಿಕ ಅಂದರೆ 4-5 ವರ್ಷಗಳು. ಇದು ಹಸಿರು ಮೇವಾಗಿದ್ದು ಬೀಜ ಮತ್ತು ಬೇರುಳ್ಳ ಕಂದುಗಳಿಂದ ನಾಟಿ ಮಾಡಬಹುದು. ಪ್ರತಿ ಎಕರೆಗೆ 12,200 ಬೇರುಳ್ಳ ಕಂದುಗಳು ಬೇಕಾಗುತ್ತವೆ. ಅಧಿಕ ಮಳೆ ಬೀಳುವ ಪ್ರದೇಶಕ್ಕೆ ಹೆಚ್ಚು ಹೊಂದಿಕೊಂಡಿದ್ದು ತೋಟಗಾರಿಕೆ ಬೆಳೆಗಳ ನೆರಳಿನಲ್ಲಿ ಹಾಗೂ ಹೊಲದ ಬದುಗಳ ಮೇಲೂ ಈ ಹುಲ್ಲನ್ನು ಬೆಳೆಸಬಹುದು. 2 feet, 2 feet ಅಂತರದಲ್ಲಿ ನಾಟಿ ಮಾಡಿ ಇದಕ್ಕೂ ಸಹ ಸಾರಜನಕ ರಂಜಕವನ್ನು 40, 30, 20 ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ಪೂರೈಸಬೇಕಾಗ್ತದೆ. ಮೊದಲನೇ ಕಟಾವನ್ನು 60-70 ದಿನಗಳ ನಂತರ ಮತ್ತು ನಂತರದ ಕಟಾವುಗಳನ್ನು 35-40 ದಿನಗಳ ಅಂತರದಲ್ಲಿ ಮಾಡಬಹುದಾಗಿದೆ. ಪ್ರತಿ ಎಕರೆಗೆ ಪ್ರತಿ ವರ್ಷ ಸುಮಾರು 30-40 tons ಹಸಿರು ಮೇವನ್ನು ಮಳೆಯಾಶ್ರಿತದಲ್ಲಿ ಬೆಳೆಯಬಹುದು. ಇನ್ನೊಂದು ಈ ಪ್ಯಾರ ಹುಲ್ಲು ಅಂತ ತಾವು ಏನು ಹೇಳಿದ್ರಿ ಸರ್, ಇದು ಒಂದು ಬಹುವಾರ್ಷಿಕ ಬೆಳೆ ಅಂತ ತಾವು ಹೇಳ್ತಿದ್ರೆ ಇದರ ಬಗ್ಗೆ ಹೇಳಿ ಸರ್. ಈಗಾಗಲೇ ನಾನು ಕೆಲವು ಹುಲ್ಲುಗಳ ಬಗ್ಗೆ ನಾನು ವಿವರವಾಗಿ ತಿಳಿಸಿದ್ದೀನಿ. ಈ ಪ್ಯಾರಾ ಹುಲ್ಲು ಬಗ್ಗೆನೂ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಳೋಣ. ಇದನ್ನು ನಾಟಿ ಮಾಡಲು ಜೂನ್ ಜುಲೈ ತಿಂಗಳು ಸೂಕ್ತವಾದ ಸಮಯವಾಗಿದ್ದು ಈ ಹುಲ್ಲು ಜವಳು ಕ್ಷಾರ ಮತ್ತು ಜೋಕು ಪ್ರದೇಶಗಳಲ್ಲಿ ಮತ್ತು ಚರಂಡಿ ನೀರಿನಲ್ಲೂ ಚೆನ್ನಾಗಿ ಬೆಳೆಯುತ್ತದೆ. ಈ ಹುಲ್ಲು ಭೂಮಿಯ ಮೇಲೆ ಬಳ್ಳಿಯಂತೆ ಹರಡಿ ಕಳೆಗಳನ್ನು ನಿಯಂತ್ರಿಸುತ್ತದೆ. ಪ್ರತಿ ಎಕರೆಗೆ 44,000 ಬೇರುಳ್ಳ ಅಥವಾ ಕಾಂಡದ ತುಂಡುಗಳನ್ನು ಒಂದು ಅಡಿ ಅಂತರದ ಸಾಲುಗಳಲ್ಲಿ ನಾಟಿ ಮಾಡಬೇಕು. ರಾಸಾಯನಿಕ ಗೊಬ್ಬರ ಸಾರಜನಕ ರಂಜಕ ಪೊಟಾಷನ್ನ 48-24-14 ಕಿಲೋಗ್ರಾಂ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ಪೂರೈಸಬೇಕಾಗ್ತದೆ. ಮೊದಲನೇ ಕಟಾವನ್ನು ನಾಟಿ ಮಾಡಿದ 70-75 ದಿನಗಳ ನಂತರ ಮತ್ತು ನಂತರದ ಕಟಾವನ್ನು 30-40 ದಿನಗಳ ಅಂತರದಲ್ಲಿ ಮಾಡಲಾಗುತ್ತದೆ. ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ 16-20 ಟನ್ ಹಸಿರು ಮೇವಿನ ಇಳುವರಿಯನ್ನು ಸಹ ಪಡೆಯಬಹುದು. ಹೈನುಗಾರಿಕೆ ಮಾಡುವಂಥ ರೈತರು ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅವರು ಹಸಿರು ಮೇವು ಬೆಳೀತಾ ಇರ್ತಾರೆ ಅವ್ರ ಹೊಲಗಳಲ್ಲಿ, ಆದರೆ ಈ ಬೇಸಿಗೆಯಲ್ಲಿ ಸಮಸ್ಯೆ ಎದುರಿಸ್ತಾರೆ ಸರ್. ಸಾಮಾನ್ಯವಾಗಿ ಮಳೆ ಕಡಿಮೆ ಆಗುತ್ತೆ ಅಂಥ ಟೈಮ್ನಲ್ಲಿ ಕೆಲವರು ಏನು ಮಾಡ್ತಾರೆ, ರಸಮೇವು ಅಂತ ಮಾಡ್ಕೊತಾರೆ. ಈ ರಸಮೇವು ಅಂದ್ರೇನು, ಅದು ಯಾವ ರೀತಿ ಮಾಡ್ಕೋಬೇಕು, ಅವರು ತಮ್ಮ ಜಾನುವಾರುಗಳನ್ನು ಹೇಗೆ ಕಾಪಾಡ್ಬೋದು, ರಸಮೇವು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ಹೆಚ್ಚಾಗಿ ನಮ್ಮ ದನಕರುಗಳು ಆಗಿರ್ಬೋದು ಇವುಗಳಿಗೆ ಸ್ವಲ್ಪ ಹಸಿರು ಮೇವು ಭಾಳ ಮುಖ್ಯ, ಯಾಕಂದರೆ ಅದನ್ನು ಭಾಳ ಚೆನ್ನಾಗಿ ತಿಂತಾವೆ. ಆದ್ದರಿಂದ ಬೇಸಿಗೆಯಲ್ಲಿ ಒಣಮೇವನ್ನು ನಾವು ಹೆಚ್ಚಾಗಿ ಉಣಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದು ಹೆಚ್ಚಾಗಿ ಉಪಯೋಗಿಸ್ತವೆ ಅಂಥವುದನ್ನು ನಾವು ಮಾಡಬೇಕಾದ್ರೆ ಈ ರಸಮೇವು ಅನ್ನೋದು ಬಹಳ ಒಳ್ಳೆಯ ರೀತಿಯ ಆಹಾರವಾಗಿದೆ. ಅದನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು, ಅದು ಏನು ಅನ್ನೋದು ನಾವು ಈಗ ತಿಳ್ಕೊಳ್ಳೋಣ. ಈ ಮಳೆಗಾಲದಲ್ಲಿ ಪಶುಗಳಿಗೆ ಮೇವು ಹೇರಳವಾಗಿ ದೊರೆಯುತ್ತದೆ, ಆದರೆ ಬೇಸಿಗೆಯಲ್ಲಿ ಮಾತ್ರ ಮೇವಿನ ಕೊರತೆ ಬಹಳವಾಗಿ ಕಾಡುತ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ಬೆಳೆದಂತಹ ಮೇವನ್ನು ಸಂರಕ್ಷಿಸಿ ಬೇಸಿಗೆ ಕಾಲದಲ್ಲಿ ರಾಸುಗಳಿಗೆ ಸಿಗುವಂತೆ ಮಾಡುವುದು ರಸಮೇವಿನ ವೈಶಿಷ್ಟ್ಯತೆಯಾಗಿದೆ. ಇದರ ಬಗ್ಗೆ ನಾವು ಬಹಳ ಮುಖ್ಯವಾಗಿ ಈ ಗೋವಿನ ಜೋಳ, ಮೆಕ್ಕೆಜೋಳ, ಸಜ್ಜೆ ಮತ್ತು ಬಹುವಾರ್ಷಿಕ ಹುಲ್ಲುಗಳನ್ನು ತೆನೆ ಬಿಟ್ಟು ಹಾಗೂ ಹಾಲುಗಾಳು ತುಂಬುವ ಸಮಯದಲ್ಲಿ ಉಪಯೋಗಿಸಬೇಕು. ಹಸಿರು ಮೇವನ್ನು 1-2 ತುಣುಕುಗಳನ್ನಾಗಿ ಕತ್ತರಿಸಬೇಕು. ಕತ್ತರಿಸಿಕೊಂಡು 1,000 ಕಿಲೋಗ್ರಾಂ ಮೇವಿಗೆ 1 ಕಿಲೋಗ್ರಾಂ ಉಪ್ಪು ಮತ್ತು 2 ಕಿಲೋಗ್ರಾಂ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಬೆರೆಸಿದ ಮೇವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಗಾಳಿ ಮತ್ತು ನೀರು ಸೇರದಂತೆ ಕಟ್ಟಿಡಬೇಕು. ಪ್ಲಾಸ್ಟಿಕ್ ಚೀಲದಲ್ಲಿ ಸಂಗ್ರಹಿಸಿದ ಹಸಿರು ಮೇವು 3-4 ವಾರಗಳಲ್ಲಿ ರಸಮೇವಾಗಿ ತಯಾರಾಗುತ್ತದೆ. ಈ ರಸಮೇವು ಬಂಗಾರದ ಹಳದಿ ಬಣ್ಣ ಮತ್ತು ಆಮ್ಲದ ಸುವಾಸನೆಯನ್ನು ಹೊಂದಿರುತ್ತದೆ. ರಸಮೇವನ್ನು ದಿನಕ್ಕೆ 7-10 ಕಿಲೋಗ್ರಾಂ ವರೆಗೂ ಕೊಡಬಹುದು ಮತ್ತು ಇದನ್ನು ಮುಂದಿನ 1 ವರ್ಷಗಳವರೆಗೂ ಉಪಯೋಗಿಸಬಹುದು. ಇದನ್ನು ಯಾವ ರೀತಿ ನಾವು ಸಂಗ್ರಹಿಸಬಹುದು ಅನ್ನೋದನ್ನು ತಿಳ್ಕೊಂಡ್ರೆ 1 ಮೀಟರ್ ಉದ್ದ, ಅಗಲ ಮತ್ತು ಆಳ, ಅಳತೆಯ ಪಾಲ್ತಿನ್ ಚೀಲದಲ್ಲಿ 1 ಟನ್ ಮೇವನ್ನು ಸಂಗ್ರಹಿಸಬಹುದು. ಸರ್, ಕೆಲವರು ಅಧಿಕಾರಿಗಳು ಹೇಳ್ತಿರ್ತಾರೆ, ಕೆಲವರು ವಿಜ್ಞಾನಿಗಳು ಹೇಳ್ತಿರ್ತಾರೆ ನಮ್ಮ ರೈತರಿಗೆ, ನಾನು ಭೇಟಿಯಾದಾಗ ನೀವು ಮೇವಿನ ಸಮಸ್ಯೆ ಬಂದಾಗ ಅಜೋಲ ಬೆಳ್ಕೊಳ್ರಿ ಅಂತಲೂ ಹೇಳ್ತಿರ್ತಾರೆ. ಈ ಅಜೋಲ ಅನ್ನೋದು ನಾವು ಭಾಳ ಕಡೆ ಹೆಸರು ಕೇಳಿದ್ವಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಇದು ಸಹ ಒಂದು ಮೇವಿಗಾಗಿ ಉಪಯೋಗಿಸುವಂತಹ ಒಂದು ಪದಾರ್ಥ ಅಂದರೆ ತಪ್ಪಾಗಲಾರದು. ಈ ಪಶುಗಳಿಗೆ ಬಹಳ ಮುಖ್ಯವಾದಂತಹ ಆಹಾರ ಸಹ ಆಗಿದೆ. ಈ ಅಜೋಲದ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಅಜೋಲ ನೀರಿನ ಮೇಲೆ ತೇಲುವ ಪಾಚಿ ಜಾತಿಗೆ ಸೇರಿದ ಒಂದು ಸಸ್ಯ, ಇದು ನಾವು ತಿಳ್ಕೊಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಪಾಚಿ ಪಾಚಿ ಅಂತ ತಿಳ್ಕೊಳ್ತಾರೆ ನಮ್ಮ ರೈತ ಬಾಂಧವರು. ಇದರ ಜಾತಿನೇ ಅದು ಪಾಚಿ ಜಾತಿಗೆ ಸೇರಿರೋದು. ಇದು ಸಾಲ್ವಿನಿಯಾ ಎಂಬ ಗುಂಪಿಗೆ ಮತ್ತು ಅಜೋಲೇಸಿಯಾ ಎಂಬ ಜಾತಿಗೆ ಸೇರಿದ ಸಸ್ಯ ಆಗಿರ್ತದೆ. ಚಿಕ್ಕ ಎಲೆಗಳುಳ್ಳ ಈ ಸಸ್ಯಗೆ ಬೇರುಗಳಿರುತ್ತವೆ. ಅಜೋಲವನ್ನು ಜೈವಿಕ ಹಾಗೂ ಹಸಿರು ಗೊಬ್ಬರವಾಗಿಯೂ ಕೂಡ ಉಪಯೋಗಿಸಬಹುದು, ಅಲ್ಲದೆ ಇದನ್ನು ಉತ್ತಮ ಮೇವಾಗಿಯೂ ಬಳಸಬಹುದು. ಇದರ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗ್ತದೆ. ಈ ಅಜೋಲದಲ್ಲಿ ಹೇರಳವಾದ ಕಚ್ಚಾ ಸಸಾರಜನಕ ಹಾಗೂ ಅವಶ್ಯಕ ಅಮೈನೋ ಆಮ್ಲಗಳು, ಜೀವಸತ್ವಗಳು ಮತ್ತು ಲವಣಗಳು ಇರುವುದರಿಂದ ಜಾನುವಾರುಗಳಿಗೆ ಉತ್ತಮ ಮೇವು ಮತ್ತು ಹಾಲಿನ ಇಳುವರಿ ಹೆಚ್ಚಿಸಲು ಉಪಯುಕ್ತವಾಗಿದೆ. ಇದನ್ನು ಕಡಿಮೆ ನೀರಿನಲ್ಲಿ ಮತ್ತು ನೆರಳಿನ ಆಶ್ರಯದಲ್ಲಿ ಸಹ ಇದನ್ನು ಬೆಳೆಯಬಹುದಾಗಿದೆ. ಸರ್, ಯಾವ ರೀತಿ ಬೆಳಿಬೇಕು ಇದನ್ನು, ಅಂದರೆ ಅಜೋಲನ್ನು? ಇದರ ವಿಧಾನವನ್ನು ಸಹ ನಾವು ತಿಳ್ಕೋಬೇಕಾಗ್ತದೆ. ಅಜೋಲವನ್ನು ಪಾಲಿಥೀನ್ ಹಾಳೆಯನ್ನು ಉಪಯೋಗ ಮಾಡಿ ಅಥವಾ ಸಿಮೆಂಟ್ ಟ್ಯಾಂಕ್ಗಳಲ್ಲಿ ಬೆಳೆಯಬಹುದು. ನೆರಳಾಶ್ರಿತ ಪ್ರದೇಶದಲ್ಲಿ 1 ಮೀಟರ್ × 0.5 ಮೀಟರ್ × 0.3 ಮೀಟರ್, 1 ಮೀಟರು, 0.5 ಮೀಟರು ಮತ್ತು 0.25 ಮೀಟರ್, ಅಂದರೆ ಇದನ್ನು ಈ ರೀತಿ ನಾವು ಕರೆಯಬಹುದು. ಈ ಗುಂಟೆ ತೆಗೆದು ಪಾಲಿಥೀನ್ ಹಾಳೆಯನ್ನು ಹರಡಬೇಕು. ಅಂದರೆ ನೆರಳಾಶ್ರಿತ ಪ್ರದೇಶದಲ್ಲಿ 1 ಮೀಟರ್ ಉದ್ದ, 0.5 ಮೀಟರ್ ಅಗಲ ಮತ್ತು 0.5 ಮೀಟರ್ ಅಗಲ ಗುಂಡಿ ತೆಗೆದು, ನಾವು ಯಾವತ್ತಷ್ಟೇ ಗುಂಡಿ ಅಂದರೆ ಒಂದು ಏನಂದು ಕರಿತೀರಿ ನಮ್ಮ ರೈತರು ಅದನ್ನು ಒಂದು ನೀರನ್ನು ನಿಲ್ಕೊಳ್ಳೋದಕ್ಕೆ ಒಂದು ಗುಂಡಿಯ ಆಕಾರವಾಗಿ ತೆಗಿತೀವಿ. ತೆಗೆದು ಪಾಲಿಥಿನ್ ಆಳೆಯನ್ನು ಹರಡಬೇಕು. ಅದರ ಮೇಲ್ಭಾಗದಲ್ಲಿ ನಾವು ಅದಕ್ಕೆ ಯಾವುದೇ ರೀತಿಯಾದಂಥ ನೀರು ಒಳಗಡೆ ಇಂಗದಂಗೆ ಪಾಲಿಥಿನ್ ಆಳೆಯನ್ನು ಮೇಲೆ ಹರಡಬೇಕು. ಈ ಪಾಲಿಥಿನ್ ಆಳೆಯನ್ನು ಹರಡಿದ ಗುಂಡಿಯಲ್ಲಿ ನೀರನ್ನು ತುಂಬಿಸಿ ಸ್ವಲ್ಪ ಪ್ರಮಾಣದ 2-3 ದಿನದ ಅಳೆಯ ಸಗಣಿ, ರಂಜಕ ಮತ್ತು ಸಾರಜನಕವನ್ನು ಹಾಕಬೇಕು. ಅಂದರೆ ಹಳೆಯದಾದಂಥ, ಅಂದರೆ ಈಗ ತಾನೇ ಸಗಣಿ ಹಾಕಿದ್ದನ್ನು ಹಾಕಬಾರ್ದು, ಸ್ವಲ್ಪ ದಿವಸಗಳಾದಂಥ ಸಗಣಿಯನ್ನು ನಾವು ಹಾಕಬೇಕಾಗ್ತದೆ. ತದನಂತರ ಅಜೋಲಾ ಕಲ್ಚರನ್ನು ಗುಂಡಿಯಲ್ಲಿ ಹಾಕಬೇಕು. 2-3 ವಾರಗಳಲ್ಲಿ ಗುಂಡಿಯ ತುಂಬ ಅಜೋಲವು ಹೊಲಸಾಗಿ ಬೆಳೆಯುತ್ತದೆ ಮತ್ತು ಕಟಾವು ಮಾಡಬಹುದು. ಕಟಾವು ಮಾಡಿದ ಅಜೋಲವನ್ನು ಚೆನ್ನಾಗಿ ತೊಳೆದು ರಾಸುಗಳಿಗೆ ದಿನಕ್ಕೆ 300-500 ಗ್ರಾಂವರೆಗೆ ಇತರ ಹಿಂಡಿಗಳ ಜೊತೆಗೆ ಮಿಶ್ರ ಮಾಡಿ ನೀಡಬಹುದು. ಸರ್, ಈ ಅಜೋಲನ ನಾವು ಯಾವ ರೀತಿ ಬಳಸಬೇಕು, ಅದನ್ನು ಬಳಸಬೇಕಾದ್ರೆ ಏನೋ ಒಂದು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ? ಇದು ಬಹಳ ಮುಖ್ಯವಾಗಿ ಗಮನಿಸಬಹುದಾದ ಅಂಶಗಳನ್ನು ನಾವು ತಿಳ್ಕೋಬೇಕಾದರೆ, ಅಜೋಲವನ್ನು ಜಾನುವಾರುಗಳಿಗೆ ಕೊಡುವ ಮೊದಲು ಸಗಣಿ ವಾಸನೆ ನಿವಾರಿಸಲು ಶುದ್ಧವಾಗಿ ತೊಳೆಯಬೇಕಾಗ್ತದೆ. 6 ತಿಂಗಳ ಮೇಲ್ಪಟ್ಟ ಕರುಗಳಿಗೂ ಅಜೋಲವನ್ನು ಮೇವಾಗಿ ಕೊಡಬಹುದು. ಅಜೋಲವನ್ನು ದನಕರುಗಳಿಗೆ ಹಿಂಡಿ ಅಥವಾ ಧಾನ್ಯಗಳ ಜೊತೆ ಮಿಶ್ರಣ ಮಾಡಿ ಕೊಡಬಹುದು. ಇದರ ವೈಶಿಷ್ಟ್ಯನು ಸಹ ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗ್ತದೆ. ಅಜೋಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ 25% ಸಸಾರಜನಕ ಅಂಶ ಇರೋದರಿಂದ ಜಾನುವಾರುಗಳ ಹಾಲು ಉತ್ಪಾದನೆ ಹಾಗೂ ಹಾಲಿನಲ್ಲಿ ಕಬ್ಬು ರಹಿತ ಘನ ಪದಾರ್ಥ ಪ್ರಮಾಣ ಅಧಿಕಗೊಳ್ಳುವುದು ಮತ್ತು ಶಾರೀರಿಕ ದೃಢತೆ ಉತ್ತಮಗೊಳ್ಳುವುದು, ಅಂದರೆ ಗುಣಮಟ್ಟವಾಗಿ ತಯಾರಾಗ್ತದೆ ಎಂದು ಅರ್ಥ. ಇದಕ್ಕೆ ಮಾಂಸಕ್ಕಾಗಿ ಸಾಕುವ ಪ್ರಾಣಿಗಳಾದ ಕುರಿ, ಮೇಕೆ, ಹಂದಿ ಮತ್ತು ಕೋಳಿಗಳು ಒಳ್ಳೆಯ ಬೆಳವಣಿಗೆ ಹೊಂದಿರ್ತವೆ. ಖನಿಜಾಂಶಗಳಾದಂತಹ ಸುಣ್ಣ, ಪೊಟಾಷ್, ರಂಜಕ, ಮ್ಯಾಂಗನೀಸ್, ಮೆಗ್ನೀಷಿಯಂ ಹಾಗೂ ಕಬ್ಬಿಣದ ಪ್ರಮಾಣಗಳಲ್ಲಿ, ಅಂದರೆ ಜಮೀನುಗಳಲ್ಲಿ ಆಹಾರಕ್ಕೆ ಬೇಕಾಗುವ ಧಾನ್ಯಗಳ ಜೊತೆ ಕಷ್ಟಕರ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಪರಿವರ್ತಿಸಲು ಆಧುನಿಕ ಮೇವಿನ ಬೆಳೆ ತಂತ್ರಜ್ಞಾನಗಳು ಅಳವಡಿಸಿಕೊಂಡು ಮೇವು ಸರಬರಾಜು ಮಾಡಬಹುದಾಗ್ತದೆ. ಉತ್ತಮ ಮೇವು ಇದ್ದಲ್ಲಿ ಹಾಲಿನ ಉತ್ಪಾದನೆ ಖರ್ಚು ಕಡಿಮೆ ಆದರೆ ನಮ್ಮ ದೇಶದ ಹವಾಗುಣದ ಪರಿಸ್ಥಿತಿಗೆ ಅನುಗುಣವಾಗಿ ಒಣಮೇವು ಕೊಡುವುದು ಅವಶ್ಯಕವಾಗ್ತದೆ. ಆದರೆ ತಿಳಿಸಿರುವ ಬೆಳೆ ಪದ್ಧತಿಗಳನ್ನು ಹಾಗೂ ಅನುಕೂಲಕ್ಕೆ ತಕ್ಕಂತೆ ಮೇವಿನ ಬೆಳೆಗಳನ್ನು ಸೂಕ್ತ ಜಾಗದಲ್ಲಿ ಹಾಗೂ ಸಮಯದಲ್ಲಿ ಬೆಳೆಯಲು ಮೇವಿನ ಬೆಳೆ ಯೋಜನೆ ತಯಾರಿಸಿಕೊಂಡು ಮೇವಿನ ಸಮಸ್ಯೆಗಳನ್ನು ತಗ್ಗಿಸಿ ಉತ್ತಮ ಹಾಲಿನ ಇಳುವರಿ ಪಡೆಯಬಹುದಾಗಿದೆ. ತುಂಬ ಧನ್ಯವಾದ ಸರ್. ಈ ಖುಷ್ಕಿ ಬೇಸಾಯದಲ್ಲಿ ಯಾವ್ಯಾವ ರೀತಿಯ ಒಂದು ಮೇವಿನ ಬೆಳೆಗಳನ್ನು ಬೆಳಿಬೋದು, ಅಂದರೆ ಅಲ್ಪಾವಧಿ ಬೆಳೆಗಳಿರ್ಬೋದು, ಆಮೇಲೆ ವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು, ಯಾವ ಒಂದು ವಿಧಾನಗಳು, ಮತ್ತು ಈ ಖುಷ್ಕಿಯಲ್ಲೇ ಈ ಮೇವಿನ ಬೆಳೆಗಳನ್ನು ಬೆಳೆದು ಒಂದು ಮೇವಿನ ಭದ್ರತೆಯನ್ನು ಹೇಗೆ ಕಾಪಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಖುಷ್ಕಿ ಬೇಸಾಯದಲ್ಲಿ ಮೇವಿನ ಭದ್ರತೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಎಂ ಆನಂದ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಒಂದು ಜನಪದ ಗೀತೆ. ನಾರಿ ಮನ ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು. ಅಲ್ಲದೆ ಕಣಿ ನನ್ನ ರಮಾನೆ ನಾರಿ, ಅಲ್ಲದೆ ಕಣಿ ನನ್ನ ರಮಾನೆ, ಅಲ್ಲದೆ ಕಣಿ ನನ್ನ ರಮಾನೆ, ಅಲ್ಲದೆ ಕಣಿ ನನ್ನ ತಳಮಾನೆ. ಜೋಗಿ ಕೂಡೆ ಹೋಗಬಹುದೇ? ನನ್ನ ತೊಳಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು ಚಂದದ ಪದವ ನುಡಿಸೇನು ಮಾರಿ ಚಂದದ ಪದವ ನುಡಿಸೇನು ಚಂದದ ಪದವ ನುಡಿಸೇನು ಚಂದದ ಪದವ ನುಡಿಸೇನು ಇಲಾಖೆಯಿಂದ ಇದೊಂದು ವಿಶೇಷ ಸಲಹೆ. 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ FAQ ಗುಣಮಟ್ಟದ ಪ್ರತಿ ಕ್ವಿಂಟಾಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಹೀಗಿದೆ. ಭತ್ತ ಸಾಮಾನ್ಯ 2040 ರೂಪಾಯಿ, ಭತ್ತ ಗ್ರೇಡಿಯೆ 2060 ರೂಪಾಯಿ, ಜೋಳ ಹೈಬ್ರಿಡ್ 2970 ರೂಪಾಯಿ, ಜೋಳ ಮಾಲ್ದಂಡಿ 2990 ರೂಪಾಯಿ, ಸಜ್ಜೆ 2350 ರೂಪಾಯಿ, ರಾಗಿ 3578 ರೂಪಾಯಿ, ಮೆಕ್ಕೆಜೋಳ 1962 ರೂಪಾಯಿ, ತೊಗರಿ 6600 ರೂಪಾಯಿ, ಹೆಸರುಕಾಳು 7775 ರೂಪಾಯಿ, ಉದ್ದಿನ ಬೇಳೆ 6600 ರೂಪಾಯಿ, ಶೇಂಗಾ 5850 ರೂಪಾಯಿ, ಸೂರ್ಯಕಾಂತಿ ಬೀಜ 6400 ರೂಪಾಯಿ, ಸೋಯಾಬೀನ್ ಹಳದಿ 4300 ರೂಪಾಯಿ, ಎಳ್ಳು 7830 ರೂಪಾಯಿ, ಹುಚ್ಚೆಳ್ಳು 7287 ರೂಪಾಯಿ, ಹತ್ತಿ ಮಧ್ಯಮ ಎಳೆ 6080 ರೂಪಾಯಿ, ಹತ್ತಿ ಉದ್ದ ಎಳೆ 6380 ರೂಪಾಯಿಯಂತೆ ಬೆಂಬಲ ಬೆಲೆಯನ್ನು ಘೋಷಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ.